ಹಣ್ಣಿನ ಇಳುವರಿಯನ್ನ ಪಡಿಬಹುದು. ಇವು ಸಂಕರಣ ತಳಿಗಳೇ ಆಗಿದ್ರೆ 60-75 ಟನ್ ಹಣ್ಣಿನ ಇಳುವರಿಯನ್ನ ಪಡಿಲಿಕ್ಕೆ ನಾವು ನಿರೀಕ್ಷಿಸಬಹುದು. ಒಳ್ಳೆಯದು ಡಾಕ್ಟರ್ ರಾಜಶೇಖರ್ ಹೊಸಮನಿಯವರೇ, ತಾವು ಇಲ್ಲಿವರೆಗೆ ಟೊಮ್ಯಾಟೊ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೂ ಟೊಮ್ಯಾಟೊ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಡಾಕ್ಟರ್ ರಾಜಶೇಖರ್ ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ರಾಮೇಶ್ವರ ಶಿರ್ವಡಗಿ. ಈಗ ಜನಪದ ಸಂಗೀತದಲ್ಲಿ ಡೊಳ್ಳಿನ ಪದಗಳು. ಹಾರೋಗೇರಿಯ ಸದಾಶಿವ ಮಹಾದೇವ ಗಸ್ತಿ ಹಾಗೂ ಸಂಗಡಿಗರಿಂದ ಈ ಡೊಳ್ಳಿನ ಪದಗಳನ್ನು ಆಲಿಸುತ್ತೀರಿ. ಕಾ ಯಾರ ಕೇಳ್ತಾರ ತಾರೆ ಒಳಗೆ